ಶವಂತ್ಯರ ತುಗೀರಿ ಹೋಗಿ ಶರಣ ಪಾದ ಯೋಗದಿ ಭಜಿಸುವ ಭಾಗವತಾರನ ತುಗೀರಿ ತುಗೀರಿ ರಾಯರ ತುಗೀರಿ ಗುರುಗಳ ತುಗೀರಿ ಯತಿ ಕುಲ ತಿಲಕಾರ ತುಗೀರಿ ಯೋಗೀಂದ್ರ ಕರಕಮಲ ಪೂಜರ ತುಗೀರಿ ಗುರು ರಾಘವೇಂದ್ರ ಗುರು ರಾಘವೇಂದ್ರ.